ಎಲ್ಲ ಕರ್ಮಗಳನ್ನು ಹರಿಭಕ್ತಿಪೂರ್ವಕವಾಗಿಯೇ ಮಾಡಬೇಕು ಅಂತ ಈ ಮುಂದಿನ ಪದ್ಯದಲ್ಲಿ ಸಂದೇಶವನ್ನು ಕೊಡ್ತಾರೆ. ಭಕ್ತಿಪೂರ್ವಕವಾಗಿ ಮುಕ್ತ ಅಮುಕ್ತ ನಿಯಾಮಕನ ಸರ್ವೋದ್ರಿಕ್ತ ಮಹಿಮೆಗಳ ಅನವರತ ಕೊಂಡಾಡು ಮರೆಯದಲೆ ಸಕ್ತನಾಗದೆ ಲೋಕವಾರ್ತೆ ಪ್ರಸಕ್ತಿಗಳನ್ನು ಈಡಿಯಾಡಿ ಶ್ರುತಿ ಸ್ಮೃತ್ಯುಕ್ತ ಕರ್ಮವ ಮಾಡುತ್ತಿರು ಹರಿ ಆಜ್ಞೆ ಎಂದರಿತು. ಒಂದೇ ಪದ್ಯದಲ್ಲಿ ಅನೇಕ ಸಂದೇಶಗಳನ್ನು ಕೊಡ್ತಾರೆ. ಭಕ್ತಿಪೂರ್ವಕವಾಗಿ ಸ್ತೋತ್ರಾದಿಗಳನ್ನು ಮಾಡು, ಪರಮಾತ್ಮನೇ ಮುಕ್ತ ಅಮುಕ್ತ ನಿಯಾಮಕ ಅಂತ ತಿಳ್ಕೊ, ಅನವರತ ಸ್ತೋತ್ರ ಮಾಡು, ಮರೆಯದಲೇ ಕೊಂಡಾಡು. ಇದರ ಜೊತೆಗೆ ಎಚ್ಚರಿಕೆಯನ್ನು ಕೊಡ್ತಾರೆ. ಸಕ್ತನಾಗದೆ ಅಂದರೆ ಆಸಕ್ತನಾಗದೆ ಲೋಕವಾರ್ತೆಯಲ್ಲಿ ಆಸಕ್ತಿಯನ್ನು ಬೆಳೆಸ್ಕೋಬೇಡ. ಶ್ರುತಿ ಸ್ಮೃತಿ ಉಕ್ತ ಕರ್ಮವ ಅಂದರೆ ಶ್ರುತಿ ಸ್ಮೃತಿ ಹರೇರಾಜ್ಞೆ ಅಂತ ಭಗವಂತ ಏನು ಶಾಸನವನ್ನು ಮಾಡಿದಾನೋ ವರ್ಣ ಆಶ್ರಮಕ್ಕೆ ಭೀತವಾಗಿರ್ತಕ್ಕಂಥ ಕರ್ಮಗಳನ್ನು ಪರಮಾತ್ಮನ ಆಜ್ಞೆ ಅಂತ ಅರಿತುಕೊಂಡು ಆ ಕರ್ಮಗಳನ್ನು ಮಾಡು ಅಂತ ಈ ರೀತಿಯಾಗಿ ತಿಳಿಸ್ತಾರೆ. ಸರ್ವೇಷಾಂ ಪ್ರೇರಕಸ್ತ್ವಂ ಹಿ ಮುಕ್ತ ಅಮುಕ್ತ ನಿಯಾಮಕಃ ಅಘಟ್ಯ ಘಟನೆ ಶಕ್ತೋ ಹೆಗಣ್ಯ ಗುಣಮಂಡಿತಃ. ಆದಿತ್ಯ ಪುರಾಣ ವೆಂಕಟೇಶ ಮಹಾತ್ಮೆ. ಪರಮಾತ್ಮ ನೀನು ಸರ್ವ ಪ್ರೇರಕ, ಮುಕ್ತ ಅಮುಕ್ತರಿಬ್ಬರಿಗೂ ಕೂಡ ನಿಯಾಮಕನಾದವನು ಅಂತ ಆ ದೇವಶರ್ಮ ಅಲ್ಲಿ ಸ್ತುತಿಯನ್ನು ಮಾಡ್ತಾನೆ ಪರಮಾತ್ಮನ ಕುರಿತು. ಅಘಟಿತ ಘಟನಾಪಟು ಅಸಾಧ್ಯವನ್ನು ಸಾಧಿಸಿ ತೋರಿಸುವಂತಹ ನೀನು. ಕರ್ತುಂ ಅಕರ್ತುಂ ಅನ್ಯತಾ ಕರ್ತುಂ ಸಮರ್ಥ, ಕಾರಯಿತು ಅಕಾರಯಿತು ಅನ್ಯತಾ ಕಾರಯಿತು ಸಮರ್ಥನಾಗಿರೋ ನೀನು. ನಿನ್ನ ಗುಣಗಳನ್ನು ಎಣಿಸ್ಲಿಕ್ಕಾಗೋದಿಲ್ಲ. ಹೀಗೆ ಭಕ್ತಿಪೂರ್ವಕವಾಗಿ ದೇವಶರ್ಮ ಶ್ರೀನಿವಾಸನನ್ನು ಕುರಿತು ಸ್ತೋತ್ರ ಮಾಡಿದಾಗ ಆ ಪರಮಾತ್ಮ ಒಲಿತಾನೆ. ಶ್ರೀನಿವಾಸ ಹೇಳ್ತಾನೆ ದೇವಶರ್ಮನನ್ನು ಕುರಿತು, ಸ್ತೋತ್ರೇಣೈವ ಹಿ ಸಂತುಷ್ಟೋ ವೆಂಕಟೇಶೋ ರಮಾಪತಿ. ದೇವಶರ್ಮನಿಗೆ ಭಾರಿ ಬಡತನ ಇತ್ತು, ದಾರಿದ್ರ್ಯ ಇತ್ತು. ಆ ಸ್ತೋತ್ರದಿಂದ ಸಂತುಷ್ಟನಾಗಿರ್ತಕ್ಕಂಥ ಪರಮಾತ್ಮ ದಿನಕ್ಕೂ ಅವನಿಗೆ ಸುವರ್ಣ ವೃಷ್ಟಿಯನ್ನು ಮಾಡ್ತಾನೆ. 10,000 ವರ್ಷಗಳ ದೀರ್ಘ ಆಯುಷ್ಯವನ್ನು ಪ್ರದಾನ ಮಾಡ್ತಾನೆ. 10 ತಲೆಮಾರು ತನಕ ತೀರದಂಥ ಯಥೇಚ್ಛವಾಗಿರ್ತಕ್ಕಂಥ ಸಂಪತ್ತನ್ನು ಅನುಗ್ರಹಿಸ್ತಾನೆ. ಅಂತ್ಯದಲ್ಲಿ ಮುಕ್ತಿಯನ್ನೇ ಕೊಡ್ತಾನೆ. ಹೀಗೆ ಎಲ್ಲ ಅಭೀಷ್ಟಗಳನ್ನು ಕೊಡ್ತಾನೆ ಪರಮಾತ್ಮ. ಆದ್ದರಿಂದ ಭಕ್ತಿಪೂರ್ವಕವಾಗಿ ಮುಕ್ತ ಅಮುಕ್ತ ನಿಯಾಮಕ ಅವನ ಸರ್ವೋದ್ರಿಕ್ತ ಮಹಿಮೆಗಳನ್ನು ಅನವರತ ಕೊಂಡಾಡು ಅಂತ. ಪರಮಾತ್ಮನೇ ಸರ್ವೋತ್ತಮ ಅಂತ ಈ ರೀತಿಯಾಗಿ ಅವನ ಮಹಿಮೆಗಳನ್ನು ಸ್ತೋತ್ರವನ್ನು ಮಾಡು. ಆದರೆ ಒಂದು ಎಚ್ಚರಿಕೆ ಇರಬೇಕು, ಆಸಕ್ತನಾಗದೆ ಲೋಕವಾರ್ತೆ ಪ್ರಸಕ್ತಿಗಳನ್ನು ಈಡಿಯಾಡಿ. ಲೋಕವಾರ್ತೆಯ ಬಗ್ಗೆ ನಿನಗೆ ಗಮನ ಬೇಡ, ಅದನ್ನು ಬಿಟ್ಟುಬಿಡು. ಈಡಿಯಾಡು ಅಂದರೆ ಬಿಟ್ಟುಬಿಡು ಅಂತ. ತದಲಂಬಹು ಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸಮೀಶ ಪದೇ. ಲೋಕದ ಚಿಂತೆಯ ವಿಚಾರವನ್ನು ಹೆಚ್ಚೆಚ್ಚಾಗಿ ಮಾಡಬೇಡ. ವ್ಯವಹಾರಕ್ಕೇನು ಬೇಕೋ ಅಷ್ಟು ಇರಲಿ, ಅದಕ್ಕಿಂತ ಹೆಚ್ಚು ಅದರಲ್ಲೇ ಆಸಕ್ತನಾಗಬೇಡ. ಕರ್ಮ ಅಂದರೆ ಕರ ಪ್ಲಸ್ ಮ, ಸರ್ಕಾರಕ್ಕೆ ಕಟ್ಟಬೇಕಾಗಿರ್ತಕ್ಕಂಥ ತೆರಿಗೆಯಂತೆ ಅದು. ಭಗವಂತನಿಗೆ ನಾವು ಕರ್ಮ ಮಾಡಿ ಸಮರ್ಪಣೆ ಮಾಡೋದು ಅತ್ಯವಶ್ಯವಾಗಿರ್ತಕ್ಕಂಥ ಕರ್ತವ್ಯ, ಅದನ್ನು ಎಂದಿಗೂ ನೀನು ಬಿಡಬೇಡ. ಕುರುಕರ್ಮ ನಿಜಂ ನಿಯತಂ ಅಂತ, ಕರ್ತವ್ಯ ಕರ್ಮವನ್ನು ಮರೆಯೋದು ಅನ್ನೋದು ಸಾಮಾನ್ಯ ಅಪರಾಧ ಅಲ್ಲ, ಅದು ಮಹಾಪರಾಧ ಪಟ್ಟಿಗೆ ಸೇರಿಕೊಳ್ಳುತ್ತೆ. ಹಾಗಾದರೆ ಯಾವ ರೀತಿಯಾಗಿರ್ತಕ್ಕಂಥ ಕರ್ಮ ಮಾಡಬೇಕು ಅಂದರೆ ಶ್ರುತಿ ಸ್ಮೃತ್ಯುಕ್ತ ಕರ್ಮವ ಮಾಡುತ್ತಿರು ಹರಿ ಆಜ್ಞೆ ಎಂದರಿದು ಅಂತ ಹರದಾಸರು. 3 ಲೋಕಗಳನ್ನು ಉದ್ಧಾರ ಮಾಡುವಂಥ ಸಾಮರ್ಥ್ಯ ಮತ್ತು ತ್ರಿಕಾಲ ಜ್ಞಾನಗಳಿದ್ದರೂ ಸರಿಯೇ, ಅವುಗಳಲ್ಲಿ ಅತ್ಯಂತ ಆಸಕ್ತನಾಗದೆ ಶ್ರುತಿ ಅಂದರೆ ವೇದಗಳು, ಸ್ಮೃತಿ ಅಂದರೆ ಪುರಾಣಗಳಲ್ಲಿ ಅಲ್ಲಿ ಭೀತವಾದ ಕರ್ಮಗಳನ್ನು ಏನು ಭಗವಂತ ಆದೇಶ ಮಾಡಿದಾನೋ ಶಾಸನ ಮಾಡಿದಾನೋ ಅದನ್ನು ತಪ್ಪದೇ ಮಾಡಬೇಕು ಅಂತ ವಿಧಿ ಜುನಿಯಮ. ನ ಕಾಮ ಚರಿತಂ ಚರೇತ್, ನಿಷಿದ್ಧ ಕರ್ಮವನ್ನು ಮಾಡಬಾರ್ದು ಅಂತ ಜ್ಞಾನಿಗೂ ಕೂಡ ನಿಷೇಧ ಅನ್ನೋದಿದೆ. ಆದ್ದರಿಂದ ಅತೀತ ಅನಾಗತ ಜ್ಞಾನಿ ತ್ರಿಕಾಲ ಜ್ಞಾನಿ ಇದ್ದವನು ತ್ರೈಲೋಕ್ಯ ಉದ್ಧರಣ ಕ್ಷಮ ಏತಾದೃಶೋಪಿ ನಾಚಾರಂ ಶೌತಂ ಸ್ಮಾರ್ತಂ ಪರಿಚ್ಛದೇತ್. ನಿನಗೆಲ್ಲ ತ್ರಿಕಾಲ ಜ್ಞಾನವೇ ಇದೆ ಅಂತಾಗಿ 3 ಲೋಕವನ್ನು ಆಳುವಂಥ ಸಾಮರ್ಥ್ಯ ಇದೆ ಅಂತಾದರೂ ಕೂಡ ನೀನು ವೇದದಲ್ಲಿ ಹೇಳಿರ್ತಕ್ಕಂತಹ ಕರ್ಮಗಳನ್ನು ನಿನ್ನ ವರ್ಣ ಮತ್ತು ಆಶ್ರಮಕ್ಕೆ ಭೀತವಾದ ಕರ್ಮಗಳನ್ನೇನು ಶಾಸನ ಅಂತ ಭಗವಂತ ತಿಳಿಸ್ಕೊಟ್ಟಿಯಾನೋ ಶ್ರುತಿ ಸ್ಮೃತಿಗಳ ಮೂಲಕ, ಅದನ್ನು ನೀನು ಆಚರಣೆ ಮಾಡಲೇಬೇಕಿದು ಕಡ್ಡಾಯ, ಕಂಪಲ್ಸರಿ. ಯಾವುದೇ ಕಾರಣಕ್ಕೂ ಇದರಿಂದ ನಿನಗೆ ವಿನಾಯಿತಿ ಅನ್ನೋದಿಲ್ಲ. ಅದೇ ರೀತಿಯಾಗಿ ಜ್ಞಾನಿಯಾಗಿದ್ದರೂ ಕೂಡ ನಿಷಿದ್ಧ ಕರ್ಮವನ್ನು ಮಾಡಬಾರ್ದು. ಜ್ಞಾನಿಗೂ ಆ ನಿಷೇಧ ಇದೆ. ಒಂದು ಸಲ ಅಪರೋಕ್ಷ ಜ್ಞಾನ ಪಡ್ಕೊಂಡಿದ್ದೀನಿ ಅಂತ ವಿಹಿತ ಕರ್ಮಗಳನ್ನು, ನಿಷಿದ್ಧ ಕರ್ಮಗಳನ್ನು ಮನ ಬಂದಂತೆ ಏನು ಬೇಕಾದರೂ ಮಾಡಬಹುದು ಅಂತ ಏನಾದ್ರು ನೀವು ತಿಳ್ಕೊಂಡಿದ್ದರೆ ಅದು ಸರಿಯಲ್ಲ. ನಿಷಿದ್ಧ ಕರ್ಮವನ್ನು ಮಾಡಿದರೆ ಏನಾಗತ್ತೆ ಅಂತ ಪ್ರಶ್ನೆ ಬಂದರೆ, ಜ್ಞಾನಿಗೆ ಮೋಕ್ಷದಲ್ಲಿ ಕ್ಲುಪ್ತ ಆನಂದ ಏನಿರುತ್ತಲ್ಲ, ಆ ಆನಂದದಲ್ಲಿ, ಸ್ವರೂಪಭೂತವಾದ ಆನಂದದಲ್ಲಿ ಹ್ರಾಸ ಅಂದರೆ ಕಡಿಮೆ ಆಗತ್ತೆ. ಇದು ಒಂದು ಅಪಾಯನೇ, ಅದು ಸಾಮಾನ್ಯ ಅಲ್ಲ. ಅದು ಅದೇ ರೀತಿಯಾಗಿ ವಿಹಿತ ಕರ್ಮ ಮಾಡದೇ ಇದ್ದರೂ ಸ್ವರೂಪ ಆನಂದದಲ್ಲಿ ಆಗಬೇಕಾಗಿರ್ತಕ್ಕಂಥ ಅಭಿವೃದ್ಧಿ ಆಗದೇ ಹೋಗುತ್ತೆ. ಆದ್ದರಿಂದ ಮೋಕ್ಷಾನಂತರದಲ್ಲಿ ಅಥವಾ ಅಪರೋಕ್ಷ ಜ್ಞಾನಾನಂತರದಲ್ಲಿ ಈ ವೃದ್ಧಿಹಾಸಗಳನ್ನು ಸರಿಪಡಿಸೋದಕ್ಕೆ ಸಾಧ್ಯ ಇಲ್ಲ. ಅಷ್ಟೊತ್ತಿಗಾಗಲೇ ಕಾಲ ಮಿಂಚಿ ಹೋಗಿರುತ್ತೆ, ಲಿಂಗ ಶರೀರ ಭಂಗ ಆಗಿರೋದ್ರಿಂದ ಮತ್ತೆ ಈ ಸಾಧನ ಶರೀರ ಅನ್ನೋದು ನಿನಗೆ ಬರೋದಿಲ್ಲ. ಮಾಡಿದ್ದುಣ್ಣು ಮಹಾರಾಯ ಅಂತ ಇದ್ದದರಲ್ಲೇ ನೀನು ತೃಪ್ತಿ ಪಟ್ಕೋಬೇಕಾಗತ್ತೆ. ಅದಕ್ಕೆ ದಾಸರು ಹೇಳಿದಂತೆ, ಶ್ರುತಿ ಸ್ಮೃತಿ ಉಕ್ತ ಕರ್ಮ ಮಾಡುತ್ತೀರು ಹರಿ ಆಜ್ಞೆ ಎಂದರೆ, ಇದು ಭಗವಂತನ ಆಜ್ಞೆ, ಮಾಡಲೇಬೇಕು ಅಂತ ಅದನ್ನು ಮನಸ್ಸಿನಲ್ಲಿ ಧಾರಣೆ ಮಾಡಿಕೊಂಡು ಆ ರೀತಿಯಾಗಿ ಕರ್ಮವನ್ನು ಅನುಷ್ಠಾನವನ್ನು ಮಾಡು. ಯಾವಾಗ ನೀನು ಲೋಕವಾರ್ತೆಯಲ್ಲಿ ಆಸಕ್ತನಾಗದೆ ಅದರಿಂದ ವಿಮುಖನಾಗ್ತೀಯೋ ಆಗ ತಾನೇ ತಾನಾಗಿ ಭಗವದ್ಭಕ್ತಿ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಆದ್ದರಿಂದ ಈ ಶ್ರುತಿ ಸ್ಮೃತಿ ಉಕ್ತ ಕರ್ಮವನ್ನು ಭಕ್ತಿಪೂರ್ವಕವಾಗಿ ಮಾಡುತ್ತೀರು, ನಿರಂತರ ಮಾಡ್ತೀರು ಅಂತ. ಈ ಕರ್ಮಗಳನ್ನು ಭಕ್ತಿಪೂರ್ವಕವಾಗಿ ಮಾಡಬೇಕು. ಭಕ್ತಿ ಇಲ್ಲದೇ ಇದ್ದರೆ ಜ್ಞಾನ, ದಾನ, ಯಜ್ಞ, ತಪಸ್ಸು, ಶೌಚ, ಇಂದ್ರಿಯ ನಿಗ್ರಹ ಇದೆಲ್ಲ ಇದ್ದರೂ ಕೂಡ ಯಾವುದು ನಮಗೆ ಫಲಕಾರಿ ಆಗೋದಿಲ್ಲ. ಆದ್ದರಿಂದ ಭಕ್ತಿಪೂರ್ವಕವಾಗಿ ಕರ್ಮಗಳನ್ನು ಮಾಡು, ಶ್ರುತಿ ಸ್ಮೃತಿ ಉಕ್ತವಾಗಿರ್ತಕ್ಕಂಥ ಕರ್ಮಗಳನ್ನೇ ಮಾಡು, ಅದನ್ನು ನಿರಂತರದಲ್ಲಿ ಮಾಡು, ಮರೆಯದಲ್ಲೇ ಮಾಡು, ಹರಿ ಆಜ್ಞೆಯಿಂದ ಅರಿದು ಮಾಡು, ಲೋಕವಾರ್ತೆಯನ್ನು ಈಡಿಯಾಡು ಅಂತ ಇಷ್ಟೆಲ್ಲ ಸಂದೇಶವನ್ನು ಇಲ್ಲಿ ಕೊಡ್ತಾರೆ. ಇಷ್ಟೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದರೆ, ಭಾಗವತದಲ್ಲಿ ಭಗವಂತ ತಿಳಿಸ್ತಾನೆ, ಎಲ್ಲ ದುಃಖಗಳನ್ನು ಕಳೆಯೋದು ನನ್ನಲ್ಲಿ ಭಕ್ತಿ ಮಾಡೋದರಿಂದ. ನನ್ನ ಭಕ್ತಿ ನನ್ನನ್ನು ವಶಪಡಿಸ್ಕೊಳ್ಳುವಂತೆ ಜ್ಞಾನಯೋಗ, ಅಹಿಂಸಾದಿ ಧರ್ಮ, ಅಧ್ಯಯನ, ತಪಸ್ಸು, ದಾನ, ಯಜ್ಞ, ಲೋಕಸೇವೆ, ದಕ್ಷಿಣೆ, ವೇದಪಾರಾಯಣ, ಸ್ನಾನ, ಶೌಚ, ಇಂದ್ರಿಯ ನಿಗ್ರಹ ಇದ್ಯಾವುದು ನನ್ನನ್ನು ವಶಪಡಿಸ್ಕೊಳ್ಳೋದು ಸಾಧ್ಯ ಇಲ್ಲ. ಈ ರೀತಿಯಾಗಿ ಶ್ರೀಕೃಷ್ಣ ಪರಮಾತ್ಮ ಉದ್ಧವನಿಗೆ ಉಪದೇಶ ಮಾಡೋ ಸಂದರ್ಭದಲ್ಲಿ ಹೇಳ್ತಾನೆ. ಹರಿಭಕ್ತಿ ಇಲ್ಲದೇ ಇರತಕ್ಕಂಥ ತಾಮಸರಾಗಿರ್ತಕ್ಕಂಥ ಜರಾಸಂಧಾದಿ ರಾಜರು ಭಗವಂತನ ಅಪರೋಕ್ಷ ಜ್ಞಾನವನ್ನು ಪಡೆದವರೇ, ಸರ್ವಜ್ಞರೇ, ಆದರೂ ಅವರಿಗೆ ಭಕ್ತಿ ಅನ್ನೋದು ಹೊಂದಿರಲಿಲ್ಲ. ಆದ್ದರಿಂದ ಭ್ರಮಾತ್ಮಕವಾಗಿರ್ತಕ್ಕಂಥ ಸರ್ವಜ್ಞಾನ, ಆಮೇಲೆ ನಿರ್ಗುಣ ಅಪರೋಕ್ಷಗಳಿಂದ ತಮಸ್ಸನ್ನು ಹೊಂದಿದ್ರು ಅಂತ ಅದೇ ಭಾಗವತವೇ ವರ್ಣನೆ ಮಾಡ್ತಾ ಇದೆ. ಆದ್ದರಿಂದ ಪರಮಾತ್ಮ ದೋಷ ದೂರ ಗುಣ ಪರಿಪೂರ್ಣ ಅನ್ನೋ ಜ್ಞಾನ ಇದ್ದು ಭಕ್ತಿ ಬರಲಿಲ್ಲ. ಹೀಗೆ ಜ್ಞಾನ ಇದ್ದರೂ ಭಕ್ತಿ ಇಲ್ಲದೇ ಇದ್ದರಿಂದ ಆ ಜರಾಸಂಧಾದಿಗಳಿಗೆ ನರಕಾಯಿತು, ಅಂಧಂತಮಸ್ಸಾಯಿತು. ಲೌಕಿಕದಂತೆ ತತ್ವವಾದವು ಕೂಡ ಒಂದು ದರ್ಶನ ಆಗುವುದಾದರೂ ಭಕ್ತಿ ಇಲ್ಲದೇ ಇರೋ ಪ್ರಯುಕ್ತ ಚಾರ್ವಾಕರಂತೆ ಅದು ತಮಸ್ಸಿಗೆ ಕಾರಣ ಆಗತ್ತೆ. ಪರಾಪರ ತತ್ವಗಳ ಬಗ್ಗೆ ಆಳವಾದ ವಿದ್ವತ್ ಇದ್ದರೂ ಕೂಡ ಭಕ್ತಿ ಒಂದು ಇಲ್ಲದೇ ಇದ್ದರೆ ಅಪರೋಕ್ಷ ಜ್ಞಾನ ಅನ್ನೋದಾಗೋದಿಲ್ಲ, ಮುಕ್ತಿ ಸಿಗೋದಿಲ್ಲ. ಆದ್ದರಿಂದ ಲೋಕಜ್ಞಾನಗಳನ್ನು ಸಂಪಾದಿಸಿದವರು ಅವುಗಳಲ್ಲಿ ಏನೂ ಹುರುಳಿಲ್ಲ ಅಂತ ಹರಿಗುರು ಭಕ್ತಿಯನ್ನು ಸಂಪಾದನೆ ಮಾಡದೇ ಇದ್ದರೆ, ಶಾಸ್ತ್ರಜ್ಞಾನವನ್ನು ಸಂಪಾದಿಸಿಯೂ ಅದನ್ನು ಅನುಭವಕ್ಕೆ ತಂದ್ಕೊಳ್ಳದೇ ಇದ್ದರೆ, ದೃಢಪಡಿಸ್ಕೊಳ್ಳದೇ ಇದ್ದರೆ ಅಪರೋಕ್ಷ ಜ್ಞಾನ ಅನ್ನೋದು ಸಾಧ್ಯ ಇಲ್ಲ. ಭಕ್ತಿಹೀನರಾಗಿದ್ದರಿಂದ ಅವರು ದ್ವೇಷ ಮಾಡಿ ತಮಸ್ಸನ್ನು ಪಡೀತಾರೆ, ಇದು ನಿಶ್ಚಯ ಅಂತ ಭಾಗವತ ತಾತ್ಪರ್ಯದಲ್ಲಿ ತಿಳಿಸ್ತಾರೆ. ಆದ್ದರಿಂದ ಭಕ್ತಿ ಬೇಕು, ನಿಶ್ಚಲವಾಗಿರಬೇಕು. ಅದು ಎಂತಹ ಭಕ್ತಿ ಅಂದರೆ ಮಹಾತ್ಮ ಜ್ಞಾನಪೂರ್ವಕವಾಗಿರ್ತಕ್ಕಂಥ ಭಕ್ತಿ ಆದರೆ ಆಗ ಅದು ದೃಢವಾಗತ್ತೆ, ಇನ್ನೂ ಹೆಚ್ಚೆಚ್ಚು ಭಗವಂತನ ಬಗ್ಗೆ ನಿಶ್ಚಯ ಜ್ಞಾನ ಅನ್ನೋದು ಪ್ರಾಪ್ತಿಯಾಗತ್ತೆ. ಮನಸ್ಸು ಸ್ವಾಭಾವಿಕವಾಗಿ ಭಗವಂತನ ಕಡೆಗೆ ಹರಿಯೋದು, ಭಗವಂತನಲ್ಲಿ ಸ್ಥಿರವಾಗಿ ನಿಲ್ಲೋದು, ಆಗ ನಮಗೆ ಸಂತೋಷ ಆಗೋದು, ಇವು ಭಕ್ತಿಯ ಲಕ್ಷಣಗಳು. ಅದರಲ್ಲೂ ಸ್ಥಿರತೆ ಅನ್ನೋದು ಮುಖ್ಯ ಲಕ್ಷಣ ಅಂತ. ರೋಗಾದಿ ಆಧ್ಯಾತ್ಮಿಕ ತಾಪ, ರಾಜರ ಕಳ್ಳರ ಪೀಡೆ ಮೊದಲಾಗಿರ್ತಕ್ಕಂಥ ಭೌತಿಕ ತಾಪ, ಅತಿವೃಷ್ಟಿ ಅನಾವೃಷ್ಟಿ ಮೊದಲಾಗಿರ್ತಕ್ಕಂಥ ಆದಿ ದೈವತೆ ತಾಪಗಳಿಂದಾಗಲಿ ಭಕ್ತಿಯನ್ನು ನಿಷೇಧಿಸುವಂತೆ ಮೇಲ್ನೋಟಕ್ಕೆ ಕಾಣುವಂತಹ ವೇದ ಪುರಾಣ ಆದಿ ಮಾತುಗಳಿಂದಾಗಲಿ, ಲೌಕಿಕರ ಉಪದೇಶಗಳಿಂದಾಗಲಿ, ಪ್ರಬಲ ರಾಜಶಾಸನಗಳಿಂದಲೇ ಆಗಲಿ ಭಕ್ತಿ ಅನ್ನೋದು ವಿಚಲಿತ ಆಗಬಾರ್ದು. ಹಾಗಿದ್ದರೆ ಮಾತ್ರ ಅವನು ಪರಮ ಭಕ್ತ, ಭಗವಂತನಿಗೆ ಅತ್ಯಂತ ಪ್ರೀತ್ಯಾಸ್ಪದನಾಗ್ತಾನೆ. ಯಾದವಾರ್ಯರು ಅದಕ್ಕೆ ಹೇಳ್ತಾರೆ, ಅಂತರಾಯ ಸಹಸ್ರೇಣಾಪಿ ಅಪ್ರಬ್ಧಿಬದ್ಧ ನಿರಂತರ ಪ್ರೇಮ ಪ್ರವಾಹೋ ಭಕ್ತಿ. ನಿಶ್ಚಲವಾಗಿರ್ತಕ್ಕಂಥ ಭಕ್ತಿಯಿಂದ ಶ್ರುತಿ ಸ್ಮೃತಿಯಲ್ಲಿ ಹೇಳಿರ್ತಕ್ಕಂಥ ನಿಷ್ಕಾಮ ಕರ್ಮವನ್ನು ಮಾಡಿ ಭಗವಂತನಿಗೆ ಅರ್ಪಣೆ ಮಾಡಿದರೆ ಅದು ಬಂಧಕ ಆಗೋದಿಲ್ಲ, ಬದಲಿಗೆ ಸಂಸಾರ ಬಂಧನದಿಂದ ಮೋಚನ ಮಾಡ್ತಾ ಇದೆ. ಆದ್ದರಿಂದ ಹರಿಯಾಗ್ನಿ ಎಂದರಿದು ಕರ್ಮವ ಮಾಡುತ್ತೀರು. ಈ ಉಪದೇಶ ಸಾಮಾನ್ಯ ಭಕ್ತರಿಗೆ ಹೇಳಿದ್ದು. ಆಗ್ನಿ ಅಂದ ತಕ್ಷಣ ಭಯಪಟ್ಟು ಸಾಮಾನ್ಯರು ಕರ್ಮ ಮಾಡಿ ರಾಜನಿಗೆ ತೆರಿಗೆಯನ್ನೋ ಕಂದಾಯವನ್ನೋ ಸಲ್ಲಿಸುವಂತೆ ಭಯದಿಂದ ಅರ್ಪಣೆ ಮಾಡ್ತಾರೆ. ಭಿಯಾದೇಯಂ ಅಂದರೆ ಭಯದಿಂದ ಸಮರ್ಪಣೆ ಮಾಡೋದು ಅಂತ. ಇಲ್ಲಿ ಹರಿ ಆಜ್ಞೆ ಅಂದರೆ ಭಗವಂತನ ಇಚ್ಛೆ, ಅವನಿಗೆ ಈ ಕರ್ಮ ಇಷ್ಟ ಅಂತ ತಿಳ್ಕೊಂಡು ಪ್ರೀತಿಯಿಂದ ಕರ್ಮ ಮಾಡಿ ಭಗವಂತನಿಗೆ ಅರ್ಪಣೆ ಮಾಡೋದೇ ಭಗವಂತನಿಗೆ ಇಷ್ಟವಾಗಿರ್ತಕ್ಕಂಥ ಸಂಗತಿ. ಉತ್ತಮ ಭಕ್ತರು ಅದೇ ರೀತಿಯಲ್ಲಿ ಮಾಡ್ತಾರೆ. ಅಂದರೆ ಪ್ರೇಮಯುಕ್ತವಾದ ಭಕ್ತಿ ಅಂತ, ಭಯದಿಂದ ಭಕ್ತಿ ಬೇಡ, ಪ್ರೇಮಯುಕ್ತವಾದ ಭಕ್ತಿ ಮಾಡಿದರೆ ಭಗವಂತ ಹೆಚ್ಚು ಅನುಗ್ರಹವನ್ನು ಮಾಡ್ತಾನೆ. ಹಾಗೆ ಮಾಡಿದರೆ ಕರ್ಮ ವಿಮೋಚನೆ ಅನ್ನೋದು ಸುಲಭ ಆಗತ್ತೆ ಅಂತ ಇಲ್ಲಿ ಸಂದೇಶವನ್ನು ಕೊಡ್ತಾರೆ ಈ ಪದ್ಯದಲ್ಲಿ.